ಮುನಿ ಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದವನ್ನ ಕೇಳೋಣ. ಅಂಬೆ ಕರಣ್ಣ ನೀನೆ ನಮಣ್ಣ, ಅಂಬೆ ಕರಣ್ಣ ನೀನೆ ನಮಣ್ಣ, ಒಳೆ ದಟಿ ಸೋ ನಮ್ಮಣ್ಣ, ಒಳೆ ದಟಿ ಸೋ ನಮ್ಮಣ್ಣ, ಒಳೆಯನ್ನ ದಾಟು ಸಖೆ ವಾಜರು ಮಗಳಲ್ಲ, ಒಳೆಯನ್ನ ದಾಟು ಸಖೆ ವಾಜರು ಮಗಳಲ್ಲ, ಸೋದ ನಂದನ ಮಗಳು ಶ್ರೀಲವಂತನ ಮಗಳು. ಅಂಬಿಕರಣ್ಣ ನೀನೆ ನಮಣ್ಣ, ಅಂಬಿಕರಣ್ಣ ನೀನೆ ನಮಣ್ಣ, ಒಳೆ ದಾಟಿಸೋ ನಮ್ಮಣ್ಣ, ಒಳೆ ದಾಟಿಸೋ ನಮ್ಮಣ್ಣ, ಒಳೆಯನ್ನ ದಾಟಕ್ಕೆ ವಾಜರು ಮಗಳಲ್ಲ, ಒಳೆಯನ್ನ ದಾಟಕ್ಕೆ ವಾಜರು ಮಗಳಲ್ಲ, ಶೀಲವಂತಳ ಮಗಳು, ಶೀಲವಂತಳ ಮಗಳು. ಅಕ್ಕನ ತಂಗರಾರು ಮಂದೆ ನನ್ನ ಕೊಡಿ ಏಳು ಮಂದೆ, ಅಕ್ಕನ ತಂಗರಾರು ಮಂದೆ ನನ್ನ ಕೊಡಿ ಏಳು ಮಂದೆ, ನಿನ್ನ ಚಲವನ ಬರ್ತಾರ, ನಿನ್ನಗಿಂತ ಚಲವನು ಬರ್ತಾರ. ತಂಗರಾರು ಮಂದೆ ನನ್ನ ಕೊಡಿ ಏಳು ಮಂದೆ, ನನ್ನ ತಂಗರಾರು ಮಂದೆ ನನ್ನ ಕೊಡಿ ಏಳು ಮಂದೆ, ನನ್ನಗಿಂತ ಚಲವ ಬರ್ತಾನ, ನನಗಿಂತ ಚೆಲವ ಬರ್ತಾರ. ಅಂಬೆ ಕರಣ್ಣ ನೀನೆ ನಮಣ್ಣ, ಅಂಬೆ ಕರಣ್ಣ ನೀನೆ ನಮಣ್ಣ, ಒಳೆ ದಾಟಿಸೋ ನಮ್ಮಣ್ಣ, ಒಳೆ ದಾಟಿಸೋ ನಮ್ಮಣ್ಣ. ಅಂಬೆ ಕರಣ್ಣ ನೀನೆ ನಮಣ್ಣ, ಅಂಬೆ ಕರಣ್ಣ ನೀನೆ ನಮಣ್ಣ, ಒಳೆ ದಾಟಿಸೋ ನಮ್ಮಣ್ಣ, ಒಳೆ ದಾಟಿಸೋ ನಮ್ಮಣ್ಣ, ಒಳೆಯನ್ನ ದಾಟಿಸಕ ವಾಜರು ಮಗಳಲ್ಲ, ಒಳೆಯನ್ನ ದಾಟಿಸಕ ವಾಜರು ಮಗಳಲ್ಲ, ಶ್ರೀಲವಂತನ ಮಗಳು, ಶ್ರೀಲವಂತನ ಮಗಳು. ಒಳೆಯನ್ನ ದಾಟಕ್ಕೆ ವಾಜರು ಮಗಳಲ್ಲ, ಶೀಲವಂತಳ ಮಗಳು, ಶೀಲವಂತಳ ಮಗಳು. ಬಾಳೆಯ ಗಿಡಕ್ಕೆ ಬಾಳೆಯ ತಲ ಕಟ್ಟೆ, ಬಾಳೆಯ ಗಿಡಕ್ಕೆ ಬಾಳೆಯ ತಲ ಕಟ್ಟೆ, ಬಾಳವಂತರ ಮಗಳು, ಬಾಳವಂತರ ಮಗಳು. ಬಾಳೆಯ ಗಿಡಕ್ಕೆ ಬಾಳ ತೊಟ್ಟಲು ಕಟ್ಟಿ, ಬಾಳೆಯ ಗಿಡಕ್ಕೆ ಬಾಳ ತೊಟ್ಟಲು ಕಟ್ಟಿ, ಬಾಳವಂತಳ ಮಗಳು, ಬಾಳವಂತಳ ಮಗಳು. ನಿಂಬೆಯ ಗಿಡಕ್ಕೆ ನಿಂಬೆ ತೊಟ್ಟಲ ಕಟ್ಟಿ, ನಿಂಬೆಯ ಮನೆಗೆ ನಿಂಬೆ ತೊಟ್ಟಲ ಕಟ್ಟಿ, ಬಾಳೆ ಮಗಳು, ನೇಸವಂತನ ಮಗಳು. ನಿಂಬೆಯ ಗಿಡಕ್ಕೆ ರೇಂಬೆ ತೊಟ್ಟಲು ಕಟ್ಟಿ, ನಿಂಬೆಯ ಗಿಡಕ್ಕೆ ರೇಂಬೆ ತೊಟ್ಟಲು ಕಟ್ಟಿ, ನೇಸವಂತಳ ಮಗಳು, ನೇಸವಂತಳು ಮಗಳು. ಅಂಬೆ ಕರಣ್ಣ ನೀನೆ ನಮಣ್ಣ, ಅಂಬೆ ಕರಣ್ಣ ನೀನೆ ನಮಣ್ಣ, ಒಳೆ ದಾಟಿಸೋ ನಮ್ಮಣ್ಣ, ಒಳೆ ದಾಟಿಸೋ ನಮ್ಮಣ್ಣ. ಅಂಬಿಕರಣ್ಣ ನೀನೆ ನಮಣ್ಣ, ಅಂಬಿಕರಣ್ಣ ನೀನೆ ನಮಣ್ಣ, ಒಳೆ ದಾಟಿಸೋ ನಮ್ಮಣ್ಣ, ಒಳೆ ದಾಟಿಸೋ ನಮ್ಮಣ್ಣ. ಒಳೆಯನ್ನ ದಾಟಕ್ಕೆ ವಾಜರು ಮಗಳಲ್ಲ, ಒಳೆಯನ್ನ ದಾಟಕ್ಕೆ ವಾಜರು ಮಗಳಲ್ಲ, ನೀಚವಂತಳ ಮಗಳು, ನೀಶವಂತಳ ಮಗಳು. ಒಳೆಯನ್ನ ದಾಟಕ್ಕೆ ವಾಜರು ಮಗಳಲ್ಲ, ಒಳೆಯನ್ನ ದಾಟಕ್ಕೆ ಶ್ರೀಲವಂತರ ಮಗಳ ಅಂಬೇಕರಣ್ಣ ನೀನೆ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಒಳ್ಳೆ ದಾಟಿಸೋ ನಮ್ಮಣ್ಣ ಒಳ್ಳೆ ದಾಟಿಸೋ ನಮ್ಮಣ್ಣ ಅಕ್ಕಂತಂಗ್ಯರಾರು ಮಂದೆ ನನ್ನ ಕೂಡೆ ಏಳು ಮಂದೆ ಅಕ್ಕಂತಂಗ್ಯರಾರು ಮಂದೆ ನನ್ನ ಕೂಡೆ ಏಳು ಮಂದೆ ನನಗಿಂತ ಚೆಲುವನು ಬರ್ತಾರೋ ನನಗಿಂತ ಚೆಲುವರು ಬರ್ತಾರೋ ಅಕ್ಕನ ತಂಗ್ಯರಾರು ಮಂದೆ ನನ್ನ ಕೂಡೆ ಏಳು ಮಂದೆ ಅಕ್ಕನ ತಂಗ್ಯರಾರು ಮಂದೆ ನನ್ನ ಕೂಡೆ ಏಳು ಮಂದೆ ನನ್ನಗಿಂತ ಜನವರು ಬರ್ತಾರೋ ನನ್ನಗಿಂತ ಚೆಲುವರು ಬರ್ತಾರ ಅಂಬೇಕಣ್ಣ ನೀನೆ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಒಳೆ ದಟ್ಟಿಸೋ ನಮ್ಮಣ್ಣ ಒಳೆ ದಟ್ಟಿಸೋ ನಮ್ಮಣ್ಣ ಬಾಳೆಯ ಗಿಡಕ್ಕೆ ಬಾಳ ತೊಟ್ಟಲು ಕಟ್ಟೆ ಬಾಳೆಯ ಗಿಡಕ್ಕೆ ಬಾಳ ತೊಟ್ಟಲು ಕಟ್ಟೆ ಬಾಳವಂತಳು ಮಗಳು ಬಾಳವಂತಳು ಮಗಳು ಬಾಳೆಯ ಗಿಡಕ್ಕೆ ಬಾಳ ತೊಟ್ಟಲು ಕಟ್ಟೆ ಬಾಳೆಯ ಗಿಡಕ್ಕೆ ಬಾಳ ತೊಟ್ಟಲು ಕಟ್ಟೆ ಬಾಳವಂತರ ಮಗಳು ಬಾಳವಂತರ ಮಗಳ ಅಂಬಿಕರಣ್ಣ ನೀನೆ ನಮ್ಮಣ್ಣ ಅಂಬಿಕರಣ್ಣ ನೀನೆ ನಮ್ಮಣ್ಣ ಒಳೆ ದಟ್ಟಿಸೋ ನಮ್ಮಣ್ಣ ಒಳೆ ದಟ್ಟಿಸೋ ನಮ್ಮಣ್ಣ ಒಳ್ಳೆ ದಾಟಿಸೋ ನಮ್ಮನ ಇನ್ನ ದಾಟ್ಸಕ್ಕೆ ವಾಜರು ಮಗಳಲ್ಲ ಒಳೆ ಇನ್ನ ದಾಟಕ್ಕೆ ವಾಜರು ಮಗಳಲ್ಲ ನೀಚವಂತಳು ಮಗಳು ನೀಚವಂತಳು ಮಗಳು ನಿಂಬೆಯ ಗಿಡಕ್ಕೆ ರೇಂಬೆ ತೊಟ್ಟಲು ಕಟ್ಟೆ ಶೀಲವಂತಳು ಮಗಳ ಶೀಲವಂತಳು ಮಗಳ ನಿಂಬೆಯ ಗಿಡಕ್ಕೆ ರೇಂಬೆ ತೊಟ್ಟಲು ಕಟ್ಟೆ ನಿಂಬೆಯ ಗಿಡಕ್ಕೆ ರೇಂಬೆ ತೊಟ್ಟಲು ಕಟ್ಟೆ ಶೀಲವಂತರ ಮಗಳ ಶ್ರೀಲವಂತ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಶೋಭಾನೆ ಪದ ಕೇಳ್ತಾ ಇದ್ರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ, ಮತ್ತೆ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಶೋಭಾನೆ ಪದ ಮುಂದುವರಿಯುತ್ತೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ತಲೆಯ ಬಾಚಿ ಜಡೆಗಳಾಕೆ ಹೂವ ಮುಡಿಸಿರಿ, ತಲೆಯ ಬಾಚಿ ಜಡೆಗಳಾಕೆ ಹೂವ ಮುಡಿಸಿರೇ. ಕೋಮಲಂಗೆ ಸೀತ ದೇವಿಗೆ ನಟ ಮಾಡಿರೆ, ಕೋಮಲಂಗೆ ಸೀತ ದೇವಿಗೆ ನಟ ಮಾಡಿರೆ, ನಟವ ಮಾಡಿರೆ ಶೋಭನನ್ನಿರೆ, ನಟವ ಮಾಡಿರೆ ಶೋಭನನ್ನಿರೆ, ಕೋಮಲಂಗೆ ಸೀತ ದೇವಿಗೆ ಚರಣವನಚಿರೆ, ಕೋಮಲಂಗೆ ಸೀತ ದೇವಿಗೆ